ಜಾನುವಾರು, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಜೇನು ಸಾಕಾಣಿಕೆ ಇತ್ಯಾದಿಗಳನ್ನು ಒಳಗೊಂಡಂತೆ ರೈತರಿಗೆ ಅರಿವು ಮೂಡಿಸುವುದು, ಮಣ್ಣಿನ ಆರೋಗ್ಯ ಕಾರ್ಡ್ ಆಧಾರಿತ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಬೆಳೆಗಳ ಆಯ್ಕೆ, ಸುಧಾರಿತ ತಳಿಗಳ ಬೀಜೋಪಚಾರ, ಕೀಟ ಹಾಗೂ ರೋಗಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗುತ್ತಿದೆ. ಈ ಅಭಿಯಾನದಲ್ಲಿ ಕೃಷಿ ಬೆಳೆಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರೈತರು ಕೃಷಿ ವಿಜ್ಞಾನಿಗಳೊಂದಿಗೆ ನೇರವಾಗಿ ಚರ್ಚಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ನಮಸ್ಕಾರ ರೈತ ಬಾಂಧವರೇ, ಇದೇ ಮೇ 29ರಿಂದ ಭಾರತದಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾಗಿರ್ತಕ್ಕಂಥ ಪಾಲಯ್ಯ ಅವರು ಈ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಪಾಲಯ್ಯ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ಬಹಳ ಮುಖ್ಯವಾಗಿ ಈ ವಿಕಸಿತ ಕೃಷಿ ಅಭಿಯಾನದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕೆವಿಕೆ ಹಗರಿಯ ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ರೂಪಿಸ್ಕೊಂಡಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಸರ್? ಸರ್, ಇದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತೇಳ್ಬಿಟ್ಟು, ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಇದು ಮುಖ್ಯವಾಗಿ ಹೇಗೆಂದ್ರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮತ್ತು ಗ್ರಾಮ ಸಚಿವ ಸಚಿವರ ಕಾರ್ಯಕ್ರಮವಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಭಾರತ ಅಂದ್ರೆ ನಮ್ಮ ರಾಷ್ಟ್ರೀಯಾದ್ಯಂತ ಮೇ 29ರಿಂದ ಜೂನ್ 12ರವರೆಗೆ ಸುಮಾರು 15 ದಿನ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಾಗಲೇ ಗೊತ್ತಿದೆ ನಮ್ಮಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ಕೃಷಿ ಮತ್ತು ಕೆಲವೊಂದು ಅತ್ಯಾಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಆದಾಗ್ಯೂ ನಾವು ಬೇರೆ ಒಂದು ದೇಶಗಳಿಗೆ ಕಂಪೇರ್ ಮಾಡಿದಾಗ ಇನ್ನೂ ನಾವು ಡೆವಲಪ್ ಆಗಬೇಕಾಗಿದೆ. ಸೊ ಯಾಕಂದ್ರೆ ಇನ್ನೂ ಕೆಲವೊಂದು ರೈತರ ಆದಾಯನ ನಾವು ಇನ್ನೂ ಹೆಚ್ಚಿಸಬೇಕಾಗಿದೆ, ಮತ್ತೆ ಏನು ನೈಸರ್ಗಿಕವಾಗಿ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ಸೊ ಇವೆಲ್ಲ ಕಾರಣಗಳಿಂದ ನಮ್ಮ ಒಂದು ಕೇಂದ್ರ ಸರ್ಕಾರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಮುಖ್ಯವಾಗಿ ಕೇಂದ್ರ ಅಂದ್ರೆ ICAR ಚೇತನ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ಜೊತೆಗೆ ಈ ಸಂಶೋಧನಾ ಸಂಸ್ಥೆಗಳಿದೆ, ಭಾರತ ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅಥವಾ ಕರ್ನಾಟಕ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಥೆಗಳು, ಜೊತೆಗೆ ನಮ್ಮ ಒಂದು ಏನು ಕೃಷಿ ಇಲಾಖೆ ರೇಷ್ಮೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಬಹುದು ಮತ್ತೆ ನಮ್ಮ ಕೃಷಿ ಸಂಗಮ ಇಲಾಖೆ ಆಗಿರ್ಬೋದು, ಇವೆಲ್ಲ ಒಂದು ಇಲಾಖೆಗಳ ಒಂದು ಸಮಗ್ರ ಅಥವಾ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಾವು ಯಾವ ತರ ಇರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ರೈತರಿಗೆ ಇವತ್ತು ಎಲ್ಲ ಕಡೆಯಿಂದ ಮಾಹಿತಿ ಸಿಗುತ್ತೆ, ಬೇರೆ ಬೇರೆ ಇಲಾಖೆ ಆಗಿರ್ಬೋದು, ನಮ್ಮ ಕೃಷಿ ಕ್ಷೇತ್ರಗಳಾಗಿರ್ಬೋದು ಅಥವಾ ಬೇರೆ ಕೃಷಿ ಅಥವಾ ಕೃಷಿಯೇತರ ಚಟುವಟಿಕೆ ಒಂದು ಇಲಾಖೆ ಸಿಗ್ತಾ ಇರುತ್ತೆ. ಈ ಒಂದು ಈಗ ನಾಳೆಯಿಂದ ಏನ್ ಮಾಡ್ತಿದೀವಿ ಅಂತಂದ್ರೆ, ಈಗ ನಾವು ರೈತರು ನಮ್ಮ ರೈತರ ಬಾಗಲಿಗೆ ರೈತರ ಒಂದು ವಿಲೇಜ್ ಮಟ್ಟಕ್ಕೆ ಅಂದ್ರೆ ರೈತರ ಒಂದು ಹಳ್ಳಿಗಳಿಗೆ ಕೃಷಿ ವಿಜ್ಞಾನಿಗಳ ನಡಿಗೆ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಹಳ್ಳಿಗೆ ಭೇಟಿ ಮಾಡಿ ಸೊ ಅವರಲ್ಲಿ ಏನು ಬೇಕಾಗಿದೆ ಅಂದ್ರೆ ಅಲ್ಲಿಗೆ ಸಂಬಂಧಪಟ್ಟಂಗೆ ಆ ಹಳ್ಳಿಗೆ ಸಂಬಂಧಪಟ್ಟಂಗೆ ಯಾವ ತಾಂತ್ರಿಕತೆಗಳು ಸೂಕ್ತವಾಗ್ತವೆ. ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ನಮ್ಮ ಕೇಂದ್ರ ಸಂಬಂಧಪಟ್ಟಂಗೆ ಸಂಶೋಧನೆ ಕೇಂದ್ರಗಳಲ್ಲಿ ಕೃಷಿ ಸಂಬಂಧಪಟ್ಟಂಗೆ ಸೊ ಅದರ ತಾಂತ್ರಿಕತೆಗಳನ್ನ ನಾವು ಪರಿಚಯ ಮಾಡಿಸ್ಕೊಡ್ತೀವಿ. ಸೊ ಇದಕ್ಕೆ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ವಿಜ್ಞಾನಿಗಳು, ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಜೊತೆಗೆ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಏನು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಆಗಿರ್ಬೋದು ಅಥವಾ ನಮ್ಮ ಕೀಟ ಮತ್ತೆ ರೋಗ ನಿರ್ವಹಣೆ ಸಂಬಂಧಪಟ್ಟ ಸಂಶೋಧನೆ ಆಗಿರ್ಬೋದು ಅಥವಾ ಕೃಷಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಸಂಸ್ಥೆಗಳು ಆಗಿರ್ಬೋದು. ಸೊ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯ ಒಂದು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಎಲ್ಲಾ ವಿಜ್ಞಾನಿಗಳನ್ನು ಸೊ ಭಾರತದ್ಯಂತ ಒಟ್ಟಿಗೆ ರೈತರ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಏನು ತಾಂತ್ರಿಕತೆ ಇದಾವೆ, ನಮ್ಮಲ್ಲಿ ಏನು ವೃದ್ಧಿ ಆಗಿದ್ದಾವೆ ಅದನ್ನ ರೈತರಿಗೆ ನೇರವಾಗಿ ಮುಚ್ಚತಕ್ಕಂತ ಒಂದು ಕ್ರಮ. ಜೊತೆಗೆ ಸೊ ಇದನ್ನ ನಾವು ಕೆಲವೊಂದು ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಯಾಕಂತಂದ್ರೆ ಎಲ್ಲಾ ತಳಿಗಳು ಎಲ್ಲಾ ಒಂದು ಭೂಮಿಗೆ ಅಥವಾ ಎಲ್ಲಾ ಒಂದು ರೀಜನ್ ಸೆಟ್ ಆಗಲ್ಲ. ಸೊ ಇದು ನಿರ್ದಿಷ್ಟವಾದ ಅವರ ಸ್ಥಳಕ್ಕೆ ಯೋಗವಾಗಿ ವ್ಯವಸಾಯ ಪದ್ಧತಿಗಳಲ್ಲಿ ಅದನ್ನು ಸಹ ನಾವು ಅವನ್ನ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಮತ್ತೆ ಅಂದ್ರೆ ಅಂದ್ರೆ ರೋಗ ಮತ್ತೆ ಕೀಟಗಳನ್ನ ಯಾವ ತರ ನಿಧ ಮಾಡ್ಬೇಕು, ಹೊಸ ತಳಿಗಳ ಪರಿಚಯ ಯಾವ್ದು ಮಾಡ್ಬೇಕು ಅಂತ ಉದ್ದೇಶದಿಂದ ನಾವು ಅದೊಂದು ರೈತರಿಗೆ ತಿಳಿಸಿಕೊಡ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದ್ರೆ ಮುಖ್ಯವಾಗಿ ಏಕಂದ್ರೆ ಈಗ ಸಂಶೋಧನೆ ಮಾಡ್ತಕ್ಕಂಥದ್ದು, ಈಗೇನು ನಾವು ಸಂಶೋಧನೆ ಮಾಡಿರ್ತಕ್ಕಂಥದ್ದು ರೈತರು ತರಿಸ್ತೀವಿ, ಜೊತೆಗೆ ಅವರ ಒಂದು ಬಾಯಿ ತಾನೆ. ಸೊ ಏನು ನಿಮ್ಮಲ್ಲಿ ಅವರ ನೂನ್ಯತೆ ಏನಿದೆ ಕೃಷಿಯಲ್ಲಿ, ಅವರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ, ಸೊ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕಂತಂದ್ರೆ ನಾವು ಏನೋ ಒಂದು ಸಂಶೋಧನೆಗಳನ್ನ ನಾವು ಮಾಡ್ಬೇಕಾಗಿದೆ. ಇದನ್ನ ನಾವು ಅವರ ಒಂದು ಮುಖಾಂತರ ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಅದನ್ನ ನಾವು ವಿಜ್ಞಾನಿಗಳನ್ನ ತಗೊಂಡು ಸೊ ಅದನ್ನ ನಾವು ಸಂಶೋಧನೆ ಕೇಂದ್ರದಲ್ಲಿ ಮುಚ್ಚಿ ಸೊ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಹೆಂಗೆ ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ತರ ಸಮಸ್ಯೆನ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಾವು ಮುಖ್ಯ ಒಂದು ಉದ್ದೇಶದಿಂದ ನಾವು ಈ ಒಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಬಹಳ ಮುಖ್ಯವಾಗಿ ರೈತರೊಂದಿಗೆ ಸಂವಾದದ ರೂಪದಲ್ಲಿ ಇರ್ತದ ಈ ಕಾರ್ಯಕ್ರಮ, ರೈತರ ಸಮಸ್ಯೆಗಳನ್ನ ವಿಜ್ಞಾನಿಗಳು ಆಲಿಸುವಂತಹ ಒಂದು ವೇದಿಕೆಗಳೆಲ್ಲ ರೂಪುಗೊಂಡಿರ್ತದ. ಹೌದು ಸರ್, ಇವಾಗಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾವೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 3 ತಂಡಗಳನ್ನ ರಚಿಸಿಕೊಂಡಿದ್ದೀವಿ. ತಂಡದ ಮುಖ್ಯಸ್ಥರಿರ್ತಾರೆ, ಜೊತೆಗೆ ಅವರ ಕೆಳಗಡೆ ಕನಿಷ್ಠ ಅಂದ್ರೆ 3-4 ಜನ ವಿಜ್ಞಾನಿಗಳಿರ್ತಾರೆ. ಟೋಟಲ್ ಒಂದು 5 ಜನ ವಿಜ್ಞಾನಿಗಳು ಒಂದು ತಂಡವನ್ನು ರಚನೆ ಮಾಡ್ಕೊಂಡಿದ್ವಿ. ವಿಜ್ಞಾನಿಗಳ ಜೊತೆಗೆ ಕೃಷಿ ಇಲಾಖೆಯ ವಿವಿಧ ಅಧಿಕಾರಿಗಳಾಗಿರ್ಬೋದು, ಈಗ ಅವರ ಒಂದು ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಏನು ADAಗಳಾಗಿರ್ಬೋದು, AO ಆಗಿರ್ಬೋದು, ಅಥವಾ ATM BTM ಆಗಿರ್ಬೋದು, ಅವರ ಜೊತೆಗೆ ಈ ಒಂದು ಏನು ಸ್ವಸಹಾಯ ಸಂಘಗಳಾಗಿರ್ಬೋದು, ಜೊತೆಗೆ ಕೃಷಿ ಸಖಿ ಅಂತ ಬರ್ತಾರೆ ಅವರು, ನಾವು ಪ್ಯಾರಾ ಎಕ್ಸ್ಟೆನ್ಷನ್ ವರ್ಕರ್ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನೈವ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಹೇಳ್ತೀವಿ, ಇನ್ನು ರೈತ ಉತ್ಪಾದಕರ ಸಂಘಗಳು, ಸೊ ಇವರೆಲ್ಲ ಕಮಿಟಿನ ಸೇರ್ಕೊಂಡು ಸೊ ನಾವು ಏನ್ ಮಾಡಿದೀವಿ ಅಂತಂದ್ರೆ 3 ತಂಡಗಳಾಗಿ ವಿಭಾಗ ಮಾಡಿಕೊಂಡು ಒಂದು ದಿನದಲ್ಲಿ ಒಂದು ತಂಡ ಕನಿಷ್ಠ ಅಂದ್ರೂ 3 ಹಳ್ಳಿಗೆ ಭೇಟಿ ಕೊಡ್ತೀವಿ. ಉದಾಹರಣೆ 3 ತಂಡದಿಂದ ಒಂದು ದಿನದಲ್ಲಿ ನಾವು 9 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಈ ಒಂದು ಮಾಹಿತಿಯನ್ನ ನಾವು ವಿನಿಮಯ ಮಾಡ್ಕೊತೀವಿ. ಸೊ ಇದೇ ತರ ನಮ್ಮ ಬಳ್ಳಾರಿ ಮತ್ತೆ ವಿಜಯನಗರ ಎರಡೂ ಜಿಲ್ಲೆ, ಯಾಕಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಗೆ ಮುಂಚೆ ಬಳ್ಳಾರಿ ಇದು, ವಿಜಯನಗರ ಇದ ಭಾಗ ಆದ್ಮೇಲೆ ಎರಡೂ ಜಿಲ್ಲೆಯನ್ನು ನಾವೇ ಒಂದು ಉಸ್ತುವಾರಿಯನ್ನ ತಗೊಂಡು ಈ ಎರಡು ಜಿಲ್ಲೆಗಳಲ್ಲಿ ನಾವು 135 ಹಳ್ಳಿಗಳನ್ನ ನಾವು ಸಮಸ್ಯೆ ಮತ್ತೆ ಪರಿಹಾರ ಸಮಸ್ಯೆನ ನಮ್ಗೆ ಅಲ್ಲೇ ಸಾಲ್ವ್ ಮಾಡ್ತೀವಿ. ಕೆಲವೊಂದು ಸಮಸ್ಯೆಗಳಿತ್ತು ನಾವು ಅದನ್ನ ಸಂಶೋಧನೆಗೆ ಮುಂದಿನ ಸಂಶೋಧನೆ ತಗೊಂಡು ನಾವು ಅದು ನಮ್ಮ ಸ್ವಯಂ ಸಂಶೋಧನೆ ಕೇಂದ್ರಗಳಿಗೆ ಸಲ್ಲಿಸ್ತೀವಿ. ಸರ್, ಬಹಳ ಮುಖ್ಯವಾಗಿ 15 ದಿನಗಳವರೆಗೆ ನಡೆಯುವಂತ ಈ ಅಭಿಯಾನದಲ್ಲಿ 15 ದಿನದ ಕಾರ್ಯಕ್ರಮಗಳ ಪಟ್ಟಿ ಅಂದ್ರೆ ಏನೇನ್ ಮಾಡ್ಬೇಕು, ಏನೇನ್ ನಡೀತದೆ ಈ ಕಾರ್ಯಕ್ರಮ, ಅದೆಲ್ಲ ಸಿದ್ಧತೆ ಆಗಿದೆಯಾ? ಸರ್, ಈಗ ನಾವು ಆಲ್ರೆಡಿ ಏನಾಗಿದೆ ಸರ್, 3 ತಂಡಗಳಿಗೆ ನಾವೇನ್ ಮಾಡಿದೀವಿ, ಈಗ ಒಂದು ಈ ಕಾರ್ಯಕ್ರಮ ನಡಿಬೇಕಂದ್ರೆ ನಾವು 3 ತಂಡಗಳಲ್ಲಿ 3 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಈಗ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇರುತ್ತೆ, ಸುಮಾರು 10 ಗಂಟೆಗೆ ಒಂದು ಕಾರ್ಯಕ್ರಮ, 12 ಗಂಟೆ ಅಟ್ಲೀಸ್ಟ್ ಒಂದು 2 ಗಂಟೆ ನಾವು ಕಾರ್ಯಕ್ರಮ ಒಂದು ಹಳ್ಳಿಯಲ್ಲಿ ಭೇಟಿ ಕೊಟ್ಟು, ಇದು ಒಂಥರ ಇನ್ಫಾರ್ಮಲ್ ಅಂದ್ರೆ ಏನು ಸ್ಟೇಜು ಅಥವಾ ಇದು ಒಂಥರ ನಿರ್ದಿಷ್ಟವಾದ ಇದೇನಿಲ್ಲ, ನಾವು ಸುಮ್ಮನೆ ಗ್ಯಾದರಿಂಗ್ ಅಂದ್ರೆ ರೈತರು ಗುಂಪು ಎಲ್ಲಿರ್ತದೋ ಗುಂಪುಗಳಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು. ಸೊ ಒಂದ್ ಹಳ್ಳಿ ನಾವು ಭೇಟಿ ಕೊಟ್ಟರೆ ಕನಿಷ್ಠ ಆದ್ರೂ 100-150 ಅಂದ್ರೆ ಹಳ್ಳಿಯ ಒಂದು ಗಾತ್ರ ಅನುಗುಣವಾಗಿ ಎಲ್ಲಾ ರೈತರನ್ನ ಸೇರಿಸ್ಬಿಟ್ಟು ಅವರ ಒಂದು ಮನೆ ಹತ್ರನೇ ನಾವು ಮಾಹಿತಿ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ತಂಡದಲ್ಲಿ ಎಲ್ಲಾ ವಿಜ್ಞಾನಿಗಳಿರ್ತಾರೆ. ನಾವು ಉದಾಹರಣೆಗೆ ನನ್ನ ರೋಗಶಾಸ್ತ್ರಜ್ಞನಾಗಿದ್ದೀನಿ, ನಾನು ಸಸ್ಯಗಳು ಬರ್ತಕ್ಕಂಥ ರೋಗ, ಕೆಲವೊಂದು ಕೃಷಿ ವಿಜ್ಞಾನಿಗಳಂದ್ರೆ ಇಂಜಿನಿಯರಿಂಗ್ ವಿಜ್ಞಾನಿಗಳು ಸಹ ಇರ್ತಾರೆ ನಮ್ಮಲ್ಲಿ. ಅದೇ ತರ ನಮಗೆ ಕೀಟಶಾಸ್ತ್ರ ನಿರ್ವಹಣೆ ಮಾಡ್ತಕ್ಕಂಥ ವಿಜ್ಞಾನಿಗಳಿರ್ತಾರೆ, ಕೀಟಶಾಸ್ತ್ರವನ್ನ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನಿಗಳಿರ್ತಾರೆ. ಸೊ ಇದೇ ತರ ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಒಂದು ತಂಡ ಇದೆ. ಸೊ ಹಂಗಾಗಿ ನಮಗೆ ಕೆಲವೊಂದು ಏನು ಅವರ ರೈತರಲ್ಲಿ ತೊಂದರೆ ಅನುಭವಿಸ್ತಾರಲ್ಲ, ಅದಕ್ಕೆ ನಾವು ಅಲ್ಲೇ ಸಂಕ್ಷಿಪ್ತವಾಗಿ ಒಂದು ಸೊಲ್ಯೂಷನ್ ಸಿಗ್ತಕ್ಕಂಥದ್ದು ಒಂದು ಸಾಧ್ಯತೆ ಇದೆ. ಜೊತೆಗೆ ನಾವು ಹಳ್ಳಿಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ಏನು ಪಂಚಾಯತಿ ವೈದ್ಯ ಹಳ್ಳಿಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಆ ಒಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನಮ್ಮ ಕೃಷಿ ಸಚಿವರಾಗಿರ್ಬೋದು ಮತ್ತೆ ಕೃಷಿ ಇಲಾಖೆಯರಾಗಿರ್ಬೋದು ಅವರ ಒಂದು ಸಹಕಾರ ನಮ್ಮಲ್ಲಿ ಇದೆ. ಇದು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಬಹಳ ಎಫೆಕ್ಟಿವ್ ಆಗಿ ರೈತರಿಗೆ ತಲುಪಿಸೋದು ಮತ್ತು ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ನಾವು ತಗೊಂಡು ನಮ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದನ್ನ ನಮ್ದು ಏನ್ ಮಾಡಿದೀವಿ ಅಂದ್ರೆ ಈಗ ಸುಮಾರು 15 ದಿನದ ಪ್ರೋಗ್ರಾಮ್ ನಾವು ರೆಡಿ ಮಾಡಿಕೊಂಡು ಇದನ್ನು ನಾವು ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೃಷಿ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಏನು ಪಂಚಾಯತ್ ವೈದ್ಯರು ಅವ್ರಿಗೆಲ್ಲ ನಾವು ಮಾಹಿತಿ ಕೊಟ್ಟು ಸೊ ನಾವು ಹಳ್ಳಿಗೆ ಭೇಟಿ ಕೊಡೋದಕ್ಕಿಂತ ಮುಂಚೆನೆ ರೈತರಿಗೆ ಅರಿವು ಮೂಡಿಸಿ ಸೊ ನಾವು ಒಂದು ಹಿಂಗೆ ವಿಜ್ಞಾನಿಗಳು ಭೇಟಿ ಕೊಡ್ತಾ ಇದಾರೆ, ಎಲ್ಲಾ ರೈತರು ಅಲ್ಲಿ ಸೇರಿಸಿ ನಿಮ್ಮಲ್ಲಿ ವಿಜ್ಞಾನಿಗಳ ಸಮೋದ ಇತ್ತು ಅಂದಾಗ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅವರಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಕೃಷಿ ಸಚಿವರು ಆಲ್ರೆಡಿ ಈಗ ನಾಳೆ ಪ್ರೋಗ್ರಾಮ್ ಏನಿದೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ವೀರಾಪುರ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇದೆ, ಅಲ್ಲಿ ನಾವು ಭೇಟಿ ಕೊಡ್ತಾ ಇದೀವಿ. ಸೊ ಭೇಟಿ ಕೊಟ್ಟು ನಾವು ಕಾರ್ಯಕ್ರಮ ಪ್ರಾರಂಭದಲ್ಲಿ ಅಂದ್ರೆ ನಮ್ಮ ಜಿಲ್ಲಾ ಕೃಷಿ ನಿರ್ದೇಶಕರು ಸಹ ನಮಗೆ ಭೇಟಿ ಕೊಟ್ಟು ಕಾರ್ಯಕ್ರಮವನ್ನು ನಡೆಸಿಕೊಳ್ತಿದ್ದಾರೆ. ಸರ್, ವೀರಾಪುರ ಅಂದ್ರೆ ಯಾವ ತಾಲೂಕಿನಲ್ಲಿ ಬರುತ್ತೆ? ಸರ್, ಇದು ಕೆ ವೀರಾಪುರ ಬಳ್ಳಾರಿ ತಾಲೂಕು. ವೀರಾಪುರ 19ಕ್ಕೆ ಅಲ್ಲಿಂದ ಆರಂಭಿಸ್ತಾ ಇದ್ರಿ, ಮತ್ತೆ 2, 3, 4 ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪಂಚಾಯತಿ ವ್ಯಾಪ್ತಿ ಅಥವಾ ಯಾವ್ಯಾವ ತಾಲೂಕು ವ್ಯಾಪ್ತಿಯಲ್ಲಿ ಹೋಗ್ತಾ ಇದ್ರಿ? ಏನಂದ್ರೆ ಈಗ ವಿಂಗಡಣೆ ಮಾಡ್ಕೊಂಡು ಹೋಗಿದ್ವಿ ತಾಲೂಕು ವೈಸ್. ಉದಾಹರಣೆಗೆ ಒಂದು ನಮ್ಗೆ ಹೇಳ್ತೀನಿ ಲಿಸ್ಟ್ ಅಲ್ಲಿ ಒಂದು ನಿಮಿಷ 29 ಉದಾಹರಣೆಗೆ ನಾವೇನ್ ಮಾಡಿದ್ವಿ ಕೆ ವೀರಾಪುರ ಅಂತ ಇದೆ ಸರ್, ಕರೇಕಲ್ಲು, ಆಮೇಲೆ ಸಿಡಿಗಿನ ಮೂಳ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾಳೆ ಒಂದು ಕಾರ್ಯಕ್ರಮಕ್ಕೆ ನಾವು ಅಂದ್ಕೊಂಡಿದ್ವಿ. ಇದು ಒಂದು ಒಂದು ಮೊದಲನೇ ಟೀಮ್ ಆಗ್ತದೆ, ಎರಡನೇ ಒಂದು ಟೀಮ್ ಅಂದ್ರೆ ಎರಡನೇ ತಂಡದಲ್ಲಿ ಈ ರೂಪನಗುಡಿ ಅಂತ ಬರುತ್ತೆ, ಜೊತೆಗೆ ಪಿಡಿ ಹಳ್ಳಿ ಅಂತ ಬರುತ್ತೆ, ಕುಂಟ್ನಾಳ್ ಅಂತ ಹೇಳ್ಬಿಟ್ಟು, ಮತ್ತೆ LP ಅಂತ ಹೇಳ್ಬಿಟ್ಟು ಇದು ಎರಡನೇ ತಂಡ ನಮ್ಮಲ್ಲಿ ಭೇಟಿ ಕೊಡ್ತಾರೆ. ಮೂರನೇ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಮೂರನೇ ತಂಡದ ಅಂದ್ರೆ ಈ ಶಂಕರ್ ಬಂಡ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಇದೆ, ಮತ್ತೆ ಬಿತ್ತಿನ ಬೂದಿಯಾಳ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಇದೆ, ಅಥವಾ ಇನ್ನೊಂದು ಈ ಬೊಬ್ಬುಗುಂಟ ಅಂತ ಹೇಳ್ಬಿಟ್ಟು. ಸೊ ಈ ಹಳ್ಳಿಗೆ ನಾವು ಭೇಟಿ ಕೊಟ್ಟು ಮಾಹಿತಿ ಕೊಡ್ತೇವೆ ಸರ್, ನಾ 29 ಮೊದಲೇ ಹೇಳಿದ್ದು. ಸೊ ಇದೇ ತರ ನಾವು ಒಂದು ಸುಮಾರು ಇವತ್ತು 29 ತಾರೀಕಿಂದ ಹಿಡಿದು ಇನ್ನು ಜೂನ್ 12 ತಾರೀಕವರೆಗೂ ನಾವು ಒಂದು ಶೆಡ್ಯೂಲ್ ಮಾಡಿದೀವಿ. ಆ ಶೆಡ್ಯೂಲ್ ನಾವು ಪ್ರಕಾರ ನಾವು ಎಲ್ಲ ಒಂದು ಕೃಷಿ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಇತರೆ ಒಂದು ಏನು ಕಾರ್ಯ ಎಸ್ಟೇಷನ್ ವರ್ಕ್ ಅಂತ ಹೇಳ್ತೀವಲ್ಲ, ಅವ್ರ ಎಲ್ಲರಿಗೂ ಅಂದ್ರೆ ಕೃಷಿ ಮತ್ತೆ ವಿಸ್ತರಣಾ ಅಧಿಕಾರಿಗಳಿಗೆ ನಾವು ತಿಳಿಸಿದೀವಿ. ಅದೇ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾರೆ ಸರ್. ಸೊ ಇದರಿಂದ ನಮಗೆ ಪ್ರೋಗ್ರಾಮ್ ಬಹಳ ಎಫೆಕ್ಟಿವ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಈ ಅಭಿಯಾನ ಅಂದ್ರೆ ನಿಮ್ಮ ದಿನನಿತ್ಯದ ಕೆಲಸಗಳ ಭಾಗವಾಗಿ ಈ ಅಭಿಯಾನ ಹೇಗೆ ವಿಶೇಷವಾಗ್ತದೆ? ಯಾಕಂತಂದ್ರೆ ಬಹಳ ವಿಶೇಷ ಅನಿಸ್ತು ಸರ್, ಯಾಕಂತಂದ್ರೆ ಇಡೀ ನಮ್ಮ ರಾಷ್ಟ್ರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಕೃಷಿ ವಿಜ್ಞಾನಿಗಳು ಆಲ್ಮೋಸ್ಟ್ ಅಂದ್ರೆ ಸಂಶೋಧನೆ ವಿಜ್ಞಾನಿಗಳು 15 ಜನ ಸಾಮಾನ್ಯವಾಗಿ ರೈತ ಹಳ್ಳಿಗಳೇ ಭೇಟಿ ಕೊಡ್ತಾರೆ ಸರ್. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಸುಮಾರು ಈಗ ನಮ್ಮ ಒಂದು 2170 ತಂಡ ಮಾಡಿದೆ ಸರ್ ಈಗ. ಸೊ ಅದರಲ್ಲಿ 723 ಜಿಲ್ಲೆಗಳಲ್ಲಿ 65,000 ಹೆಚ್ಚು ಹಳ್ಳಿಗಳನ್ನ ಭೇಟಿ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಟಾರ್ಗೆಟ್ ಸರ್, ಇದು ಒಂದು 15 ದಿನದಲ್ಲಿ ಇರ್ತಕ್ಕಂಥದ್ದು 65,000 ಜನ, ಸುಮಾರು 1.5 ಕೋಟಿ ಜನ ರೈತರಿಗೆ ಮೆಸೇಜ್ ತಲುಪಿಸ್ತಾ ಇದ್ದಾರೆ. ಒಂದು ಕೋಟಿ 45 ಲಕ್ಷ ಜನಕ್ಕೆ ಮೆಸೇಜ್ ಅಟ್ ಎ ಟೈಮ್ ಅಲ್ಲಿ ನಾವು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಇದೆ ಸರ್. ಜೊತೆಗೆ ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಮತ್ತೆ ಇಕರಾದ ವಿಜ್ಞಾನಿಗಳು, ತಾಂತ್ರಿಕ ಸಲಹೆಗಾರರು ಇವರೆಲ್ಲರೂ ಇದ್ದಾರೆ. ಈ ಎಲ್ಲ ಸಂಪನ್ಮೂಲಗಳನ್ನ ಈ ಅಭಿಯಾನದಲ್ಲಿ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಸರ್ ಈಗ ನಮ್ಮಲ್ಲಿ ಈಗ ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಇಟ್ಕು ಅಂತ ಹೇಳ್ಬಿಟ್ಟು ಒಂದು ಇದು ಇದೆ ನಮ್ಗೆ ಅವರು ಒಂದು. ಸೊ ಅದ್ರಲ್ಲಿ ಏನಾಗಿದೆ, ಉದಾಹರಣೆಗೆ ಗೊತ್ತಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಡ್ರೋನ್ ಸ್ಪ್ರೇಯರ್ ಅಂತ ಇದೆ. ಸಾಮಾನ್ಯವಾಗಿ ಈಗ ಗೊತ್ತಿದೆ ಕೆಲವೊಂದು ಟೈಮಲ್ಲಿ ಈಗ ಭೂಮಿ ಹೆಚ್ಚಾಗಿರ್ತಕ್ಕಂಥರಾಗಿರ್ಬೋದು, ಕೆಲವೊಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಸಮ ಇಂಪಾರ್ಟೆಂಟ್ ಆಗಿದೆ. ಉದಾಹರಣೆಗೆ ನಾವು ಏನಾದ್ರು ಈ ಮಳೆಗಾಲದಲ್ಲಿ ಆಗಿರ್ಬೋದು, ಸೊ ಅಂತ ಟೈಮಲ್ಲಿ ಏನಾದ್ರು ನಮ್ಗೆ ಬೇಗ ಮುಸ್ಲಿಕ್ ಆಗಲ್ಲ ಸಿಂಪಡಣೆ ಮಾಡ್ಲಿಕ್ಕೆ. ಸೊ ಅಂತ ಟೈಮಲ್ಲಿ ಡ್ರೋನ್ಗಳನ್ನ ಯಾವ ತರ ಬಳಕೆ ಮಾಡ್ಬೋದು, ಆಮೇಲೆ ಕೆಲವು ಎಲ್ಲಿ ಜನ ನಾವು ಓಡಾಡ್ಲಿಕ್ಕೆ ಆಗಲ್ಲ, ಕೆಲವು ಟೈಮಲ್ಲಿ ರೈತರು ಕೆಮಿಕಲ್ ಹಾಕೊಂಡು ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ಆಗಲ್ಲ, ಆಮೇಲೆ ನಿರ್ದಿಷ್ಟ ಸಮಯದಲ್ಲಿ ಮುಸ್ಲಿಕ್ ಆಗಲ್ಲ, 1-3 ದಿನ ವಾರಗಟ್ಟೆ ಆಗುತ್ತೆ ಕೆಲವು ಟೈಮಲ್ಲಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಸುಮಾರು ಏರಿಯಾ ಅಂದ್ರೆ ಲಾರ್ಜ್ ಸ್ಕೇಲ್ ಏರಿಯಾದಲ್ಲೂ ನಾವು ಬಳಕೆ ಮಾಡ್ತಕ್ಕಂಥದ್ದು, ಅಂದ್ರೆ ಇದರಲ್ಲಿ ಮಿಷಿನರೀಸ್ನ ಯೂಸ್ ಮಾಡ್ತಕ್ಕಂಥದ್ದು, ಹೊಸ ಸಂಸ್ಕೃತಿಗಳನ್ನ, ಮತ್ತೆ ಈಗ ಉದಾಹರಣೆಗೆ ಮಣ್ಣಿನ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಈಗ ಮಣ್ಣಿನ ಅದನ್ನ ಪರೀಕ್ಷೆ ಮಾಡಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನಿದೆಯಲ್ಲ ಅದನ್ನ ನಾವು ತಗೊಂಡ್ಬಿಡ್ತೀವಿ. ಈಗೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಇದು ಬರ್ತಾ ಇದೆ, ನಮ್ಗೆ ಇಮಿಡಿಯೇಟ್ ಸ್ಪಾಟ್ ಅಲ್ಲೇ ನಾವು ಹೇಳ್ಬೋದು, ಇಂಥ pH ಆಗಿರ್ಬೋದು, ಕೆಲವೊಂದು ನ್ಯೂಟ್ರಿಷನ್ ಸಹ ಹೇಳ್ಬೋದು, ಕಿಟ್ ಬರ್ತಾ ಇದ್ದಾವೆ. ಸೊ ಅದನ್ನ ಸಹ ಬಳಕೆ ಮಾಡ್ಬೋದು, ಬಳಕೆ ಮಾಡಿ ಮಣ್ಣು ಯಾವ ಬೆಳೆಗೆ ಸೂಕ್ತ ಇದೆ, ಯಾವ ಬೆಳೆ ಬೆಳಿಬಾರ್ದು, ಸೊ ಇದರಿಂದ ಎಷ್ಟು ತೊಂದರೆ ಆಗ್ಬೋದು ಅನ್ನೋ ಸಹ ಹೇಳ್ತೀವಿ. ಮತ್ತೆ ಮುಂದಿನ ಆರೋಗ್ಯದ ಕಾರ್ಡ್ಗಳನ್ನ ನಾವು ಆಲ್ರೆಡಿ ಕೊಟ್ಟಿರ್ತೀವಿ ಕೆಲವು ರೈತರಿಗೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಬೀಜ ಮತ್ತೆ ಯಾವ ಗೊಬ್ಬರವನ್ನು ಆಯ್ಕೆ ಮಾಡ್ಬೋದು, ಮತ್ತೆ ಅವರ ಒಂದು ಭೂಮಿಗೆ ಯಾವ ತಳಿ ಅಥವಾ ಬೀಜಗಳನ್ನ ಆಯ್ಕೆ ಮಾಡಿದ್ರೆ ಹೆಚ್ಚು ಇಳುವರಿ ಪಡಿಬಹುದು, ಮತ್ತೆ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಏನು ಸ್ಕೀಮ್ಗಳಿದಾವಲ್ಲ ಸರ್ಕಾರ, ಇದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು, ಸೊ ಅದನ್ನು ಸಹ ಮಾಹಿತಿ ಕೊಡ್ತೀವಿ ನಾವು. ಯಾಕಂದ್ರೆ ಎಷ್ಟೋ ಜನ ರೈತರಿಗೆ ಕೆಲವೊಂದು ಸ್ಕೀಮ್ಸ್ ಆಗಿರ್ಬೋದು, ಕೆಲವೊಂದು ಏನು ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ ಒಂದು ಸ್ಕೀಮ್ಗಳು ಎಷ್ಟೋ ಜನ ತಲುಪಿರಲ್ಲ. ಸೊ ಅದನ್ನ ನಾವು ಇಲ್ಲಿ ಗುಂಪುಗಾರಿಕೆ ಚರ್ಚೆ ಆಗಿರ್ಬೋದು, ಅವರಲ್ಲಿ ನಾವು ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡಿದಾಗ ಸೊ ಅವರಲ್ಲಿ ನಮ್ಗೆ ಇನ್ನೂ ಚೆನ್ನಾಗೆ ಏನೋ ಒಂದು ಅವರಿಗೆ ತಲುಪುತ್ತೆ ಸರ್. ಸೊ ಈ ಒಂದು ಇದರಿಂದ ಜೊತೆಗೆ ನಮ್ಗೆ ಮೊಬಿಲೈಸೇಷನ್ ಜಾಸ್ತಿ ಇರ್ತೀವಿ, ನಾವೇ ವಿಜ್ಞಾನ ಡೈರೆಕ್ಟ್ ಭೇಟಿ ಕೊಡೋದಕ್ಕಿಂತನೂ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಂದ್ರೆ ಏನು ರೈತರ ಒಡನಾಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ತೆಗಿತಕ್ಕಂಥ ಹೆಣ್ಣು ಮಕ್ಕಳು ಅಂದ್ರೆ ಅವರು ಬಹಳ ಹತ್ತಿರದಿಂದ ನೋಡ್ತಕ್ಕಂಥ ಇರ್ತಾರೆ, ಯಾಕಂದ್ರೆ ಅವ್ರ ದಿನನಿತ್ಯ. ಸೊ ಅಲ್ಲಿ ನಾವು ತೊಂದರೆಗಳನ್ನ ನಿಧಾನವಾಗಿ ನಾವು ಅವ್ರ ಹತ್ರ ಗಮನ ಅಳಿಸಿದಾಗ ಸೊ ಏನು ಗ್ರೌಂಡ್ ಲೆವೆಲ್ ಏನು ರಿಯಾಲಿಟಿ ಇದೆ, ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ವಿಜ್ಞಾನಿಗಳು ಡೈರೆಕ್ಟ್ ಆಗಿ ಗೊತ್ತಾಗೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ಅವರು ಸಂಶೋಧನೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಈಗೇನು ಕೃಷಿ ಇಲಾಖೆಯವರು ನಮ್ಗೆ ಬಹಳ ಸಪೋರ್ಟ್ ಮಾಡ್ತಿದ್ರು ಸರ್ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ಸಚಿವರು ಆಗಿರ್ಬೋದು, ಮತ್ತೆ ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಆಗಿರ್ಬೋದು, ಮತ್ತೆ ಪಶುಸಂಗೋಪನೆ ಇಲಾಖೆ ಇರೋದು, ಇವೆಲ್ಲವರು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಮ್ಗೆ ವಿಜ್ಞಾನಿಗಳು ಎಲ್ಲ ತಂಡ ಇರೋದ್ರಿಂದ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ. ನಮ್ಮ ರೈತರು ಸಹ ಬಹಳ ಅನುಕೂಲ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂತಂದ್ರೆ ಇವತ್ತು ರೈತರುನೇ ಬಂದು ಆಫೀಸ್ಗೆ ಬರೋದ್ಕಿಂತನು ರೈತರ ಒಂದು ಹೊಲಕ್ಕೆ ನಾವು ವಿಜ್ಞಾನಿಗಳೇ ಭೇಟಿ ಕೊಡೋದ್ರಿಂದ ಅವರಿಗೂ ಸಹ ಖುಷಿ ಆಗುತ್ತೆ, ಮತ್ತೆ ಏನಲ್ಲಿ ತೊಂದರೆ ಇದೆ ಅನ್ನೋದು ಮನಮುಟ್ಟುವಂತೆ ನಮಗೆ ತಿಳಿಸ್ಕೊಡ್ತಾರಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ ಸರ್. ಇದರಲ್ಲಿ ಮುಖ್ಯವಾಗಿ ಮುಂಗಾರು ಬೆಳೆ ಬಂದ ನಂತರದಲ್ಲಿ ಅವುಗಳ ಸಂಸ್ಕರಣೆ, ಸಂಗ್ರಹಣೆ ಮತ್ತು ಮಾರುಕಟ್ಟೆ, ರೈತರಿಗೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಹಣಕಾಸಿನ ನೆರವು ದೊರಕುವಂತೆ ಅವರಿಗೆ ಮಾಹಿತಿ ಮಾಡಿಕೊಡುವಂತ ಕೆಲಸಗಳೆಲ್ಲ ಆಗ್ತಾ ಇದೆಯಾ, ಹೇಗೆ? ಹೌದು ಸರ್, ಈಗ ನಾವು ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಒಂದು ಬಳ್ಳಾರಿ ಜಿಲ್ಲೆ ಸಂಬಂಧಪಟ್ಟಂತೆ ಈಗ ನಮ್ಗೆಲ್ಲ ರೈತ ಬಂದು ಗೊತ್ತಿರಬಹುದು. ಈಗ ಮೆಣಸಿನಕಾಯಿ ಸಾಮಾನ್ಯವಾಗಿ ಕೆಲವೊಂದು ಭಾಗದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೀತಾರೆ ನಮ್ಮ ಜಿಲ್ಲೆಯಲ್ಲಿ. ಸೊ ಈಗ ಏನಾಯ್ತು, ಲಾಸ್ಟ್ ಒಂದು 2-3 ವರ್ಷ ಈಚೆಗೆ ಮೆಣಸಿನಕಾಯಿನ ಒಂದು ರೇಟು, ಅದರ ಒಂದು ಪ್ರೈಸ್ ಚೆನ್ನಾಗಿತ್ತು, ಸುಮಾರು 40,000 ರಿಂದ 60,000 ಕ್ವಿಂಟಲ್ ವರೆಗೆ ಇತ್ತು. ಸೊ ಇತ್ತೀಚೆಗೆ ಅದೇ ನಾವು ಹೋದ ಒಂದು ಮುಂಗಾರಿನಲ್ಲಿ ಬೆಳೆದಿರತಕ್ಕಂತ ಬೆಳೆ, ಸೊ ಇವತ್ತು ರೇಟೇ ಇಲ್ಲ. ಸೊ ಕಾರಣ ಏನಪ್ಪಾ ಅಂತಂದ್ರೆ, ನಮಗೆ ಉದಾಹರಣೆಗೆ ಅದರ ಒಂದು ಪ್ರೊಡಕ್ಷನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಅಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಅವ್ರ ರೈತರಿಗೆ ಮಾಹಿತಿ ಇಲ್ಲದೇ ಕೆಲವೊಂದು ಬಾರಿ ಉದಾಹರಣೆಗೆ ಮೆಣಸಿನಕಾಯಿ ಪ್ರತಿ 4 ದಿನಕ್ಕೊಮ್ಮೆ ಸಿಂಪಡಣೆ ಮಾಡ್ತಿದ್ದಾರೆ. ಸೊ ಅದೇ ನಂತ ತಾಂತ್ರಿಕತೆಯನ್ನ ನಾವು ರೋಗ ಮತ್ತೆ ಕೀಟ ನಿರ್ವಹಣೆ ಮಾಡ್ತಕ್ಕಂಥ ತಾಂತ್ರಿಕತೆಯನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರೆ, ಕಡಿಮೆ ಖರ್ಚಿನಲ್ಲಿ ಏನು ಸಾವಯವ ಪದಾರ್ಥ ಆಗಿರ್ಬೋದು ಅಥವಾ ಎಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ ಅಂದ್ರೆ ನೈಸರ್ಗಿಕವಾಗಿನೇ ಕೆಲವೊಂದು ರೋಗ ಕೀಟಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ತಾಂತ್ರಿಕತೆ ಇದೆ. ಉದಾಹರಣೆಗೆ ನಮ್ಗೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಬಳಕೆ ಮಾಡ್ತಕ್ಕಂಥದ್ದು, ಏನು ನಾವು ಜೈವಿಕ ಶಿಲೀಂಧ್ರಗಳು ಅಂತ ಹೇಳ್ತೀವಿ, ಕೆಲವೊಂದು ಕೀಟ ಮತ್ತೆ ರೋಗ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ ಆಗಿರ್ಬೋದು, ಅಥವಾ ಕೆಲವೊಂದು ನಾವು ಸಮಗ್ರ ನಿರ್ವಹಣೆ ಪದ್ಧತಿ ಅಂದ್ರೆ ಕಲ್ಚರಲ್ ಪ್ರಾಕ್ಟೀಸಸ್. ಉದಾಹರಣೆ ಕೆಲವು ಉದಾಹರಣೆ ತಗೊಂಡಾಗ ಈಗ ಕಾಯಿ ಕೊಳೆ ರೋಗ ಅಂತ ಬರ್ತಾ ಇದೆ ಮೆಣಸಿನ ಗಿಡದಲ್ಲಿ. ಸೊ ಎಷ್ಟೋ ಜನ ರೈತರು ಬೆಳೆ ಚೆನ್ನಾಗಿ ಬರುತ್ತೆ, ಕಾಯಿ ಹಣ್ಣಾದ್ಮೇಲೆ ಕಟಾವ್ ಮಾಡೋ ಟೈಮಲ್ಲಿ ಸುಮಾರು ಒಂದು 30-40% ನಿಮ್ಮ ಅಂದ್ರೆ ಕಟಾವ್ ಆದ ನಂತರ ಹಾಳಾಗ್ತಕ್ಕಂಥದ್ದು ಇದೆ. ಸೊ ಅದನ್ನ ಯಾವ ತರ ನಿರ್ವಹಣೆ ಮಾಡಬೇಕು, ಸೊ ಅನ್ನ ಒಂದು ತಾಂತ್ರಿಕತೆ ಮಾಹಿತಿಯನ್ನು ನಾವು ಕೃಷಿ ಮಹಾವಿದ್ಯಾಲಯದಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಅದಲ್ಲದೇ ಈಗ ಕೆಲವೊಂದು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ಕಪ್ಪು ನುಸಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಟ್ಯೂಬ್ಸ್ ಅಂತ ಹೇಳ್ತಿದ್ರು, ಅದು ಸಹ ಬರ್ತಾ ಇದೆ ಹೆಚ್ಚಾಗಿ. ಸೊ ಇದರಿಂದ ಸಹ ಬಹಳ ನಷ್ಟ ಆಗಿದೆ. ಸೊ ಇದನ್ನ ನಿರ್ವಹಣೆ ಮಾಡಬೇಕಾಗಿ ನಿರ್ವಹಣೆ ಮಾಡ್ಬೇಕಾಗಿರೋದ್ರಿಂದ ರೈತರು ಹೆಚ್ಚಾಗಿ ಸಿಂಪಡಣೆ ಮಾಡ್ತಾರೆ. ಸೊ ಇಂತ ಅದನ್ನ ಸಿಂಪಡಣೆಯನ್ನ ಕಡಿಮೆ ಮಾಡಿಕೊಂಡು ನಾವು ರೋಗ ಮತ್ತೆ ಕೀಟವನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಕಡಿಮೆ ಖರ್ಚಿನಲ್ಲಿ, ಸೊ ಇದರಿಂದ ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಮಾಡಿದ್ರೆ ರೈತರಿಗೆ ಲಾಭವಾಗುತ್ತೆ. ಸೊ ಹೆಚ್ಚಾಗಿ ನಾವು ಖರ್ಚು ಮಾಡಿ ಅದನ್ನ ನಿರ್ವಹಣೆ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅವರಿಗೆ ಸೊ ಕಾಸ್ಟ್ ಆಫ್ ಕಲ್ಟಿವೇಶನ್ ಏನೋ ಉತ್ಪಾದನೆ ವೆಚ್ಚ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಆದಾಯ ಕಮ್ಮಿ ಆಗುತ್ತೆ. ಸೊ ಇದೊಂದೇ ಅಲ್ಲದೆ ಇದೆಂತ ಬೇರೆ ಬೇರೆ ಬೆಳೆಗಳಲ್ಲಿ ಅಂದ್ರೆ ನಮ್ಮ ಒಂದು ವಿಜ್ಞಾನಿಗಳ ತಂಡ ಏನ್ ಮಾಡ್ತಾರೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಆದಾಯವನ್ನ ಜಾಸ್ತಿ ಮಾಡ್ತಾರೆ. ಈ ಪದ್ಧತಿಗಳನ್ನ ಕೆಲವೊಂದು ಆಯ್ಕೆ ಕೆಲವೊಂದು ಬೆಳೆಗಳಲ್ಲಿ, ಎಲ್ಲ ಬೆಳೆಗಳಲ್ಲಿ ಇರುತ್ತೆ, ಕೆಲವೊಂದು ಕಮರ್ಷಿಯಲ್ ಬೆಳೆಗಳಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ನಾವು ಒಂದು ಸಂಶೋಧನೆ ಮಾಡಿ ಏನು ಫಲ ಬಂದಿರತಕ್ಕಂತ ಒಂದು ಟೆಕ್ನಾಲಜಿಯನ್ನು ನಾವು ರೈತರಿಗೆ ತಲ್ಸ್ಕೊಡ್ತೀವಿ. ಒಟ್ಟಾರೆಯಾಗಿ ಒಳಸುರಿಗಳು ರಾಸಾಯನಿಕ ಮತ್ತು ವಾಣಿಜ್ಯ ಅಂದ್ರೆ ಹೆಚ್ಚು ಬೆಲೆಯನ್ನ ತೆತ್ತು ಒಳಸುರಿಗಳನ್ನು ಹಾಕುವುದನ್ನ ಕಡಿಮೆ ಮಾಡುವುದು ಈ ಯೋಜನೆ ಒಂದು ಭಾಗವಾಗಿದೆ. ಸ್ಥಳೀಯವಾಗಿ ರೋಗಗಳನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಬಹುದು, ಜೈವಿಕ ಪದ್ಧತಿಗಳಿಂದಲೂ ಸಹಿತ ನಿಯಂತ್ರಣ ಮಾಡಿಕೊಳ್ಳುವಂತ ಮಾರ್ಗೋಪಾಯಗಳನ್ನು ತಾವು ಈ ಯೋಜನೆಯ ಭಾಗವಾಗಿ ತಿಳಿಸ್ಕೊಡ್ತೀರಿ? ಹೌದು ಸರ್. ಈಗ ನೋಡಿ ಸರ್, ಈಗ ಕೃಷಿ ಹವಾಮಾನದಲ್ಲಿ ಎಷ್ಟು ಚೇಂಜಸ್ ಕಾಣ್ತಾ ಇದೆ ನಮ್ಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿರ್ಬೋದು, ಸಾಮಾನ್ಯವಾಗಿ ಈಗ ಏನಾಗಿದೆ ಮಾನ್ಸೂನ್ ಈಗ ಗೊತ್ತಿದೆ ನಮ್ಗೆ ಎಷ್ಟು ಬೇಗ ಸ್ಟಾರ್ಟ್ ಆಗಿದೆ. ಈಗ ಸಾಮಾನ್ಯವಾಗಿ ಮಳೆಗಾಲ ಇಷ್ಟು ಬೇಗ ಸ್ಟಾರ್ಟ್ ಆಗಲ್ಲ ಯೂಸಲಿ, ಇದು ಫಸ್ಟ್ ಸುಮಾರು 16 ವರ್ಷದಿಂದ ಇತ್ತೀಚೆಗೆ ಇವತ್ತು ರೀಸೆಂಟ್ ಈ ತರ ಚೇಂಜಸ್ ಕಾಣ್ತಾ ಇದೆ. ಸೊ ಇದಕ್ಕೇನೆ ಭೂಮಿ ಅಂದ್ರೆ ತಳಿಗಳನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಅಂದ್ರೆ ಏನು ಕ್ಲೈಮೇಟ್ ಚೇಂಜಸ್ ಆದಂಗೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥ ತಳಿಗಳನ್ನ ಸಂಶೋಧನೆ ಮಾಡ್ತಕ್ಕಂಥದ್ದೊಂದು ಈಗ ಸದ್ಯದ ಒಂದು ಸ್ಥಿತಿಯಲ್ಲಿ ಬೇಕಾಗಿದೆ ನಮ್ಗೆ. ಯಾಕಂತಂದ್ರೆ ಈಗ ಶಾರ್ಟ್ ಡ್ಯೂರೇಷನ್ ಕಮ್ಮಿ ಇರ್ಬೇಕು, ನಮ್ಗೆ ಇಳುವರಿನೂ ಸಹ ಕಮ್ಮಿ ಇರ್ಬೇಕು, ಕೆಲವು ಟೈಮಲ್ಲಿ ಈ ಒಂದು ವಾತಾವರಣದ ಬದಲಾವಣೆಗೂ ಸಹ ನಮ್ಗೆ ಹೊಂದ್ಕೊಂತಕ್ಕಂಥ ತಳಿಯ ವೃದ್ಧಿಯನ್ನು ಮಾಡ್ತಕ್ಕಂಥ ಈ ನಾವು ಮಾಡ್ತಾ ಇದ್ವಿ ಸರ್ ಇತ್ತೀಚಿನ ದಿನಗಳಲ್ಲಿ. ಉದಾಹರಣೆ ಈಗ ನಾವು ಕೇರಳದಲ್ಲಿ ನೋಡಿದಾಗ ಫ್ಲಡ್ ಆಯ್ತು. ಫ್ಲಡ್ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆದಾಗ ನೀರಿನಲ್ಲಿ ಹೆಚ್ಚಾಗಿ ಮಳೆ ಆದಾಗ ಆ ಮಳೆ ತಡತಕ್ಕಂಥದ್ರೆ ನೀರಿನಲ್ಲಿ ಇದು ಸಹ ಬೆಳೆ ಬೆಳೆತಕ್ಕಂಥವು. ಈ ತರ ಸಂಶೋಧನೆ ನಮ್ಮಲ್ಲಿ ಈಗ ಆಲ್ರೆಡಿ ಕೃಷಿ ವಿಜ್ಞಾನಿಗಳು ಪ್ರಾರಂಭಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನು ಈ ಕೃಷಿ ಹವಾಮಾನಕ್ಕೆ ಹೊಂದ್ಕೊಳ್ತಕ್ಕಂಥ ತಳಿಯನ್ನು ಸಹ ನಾವು ಈ ಒಂದು ದಿಕ್ಕಿನಲ್ಲಿ ನಾವು ಸಂಶೋಧನೆ ಮಾಡ್ತಿದ್ದೀವಿ. ಜೊತೆಗೆ ಒಂದು ಪೋಷಕಾಂಶಗಳು, ಸೊ ಈಗ ಪೋಷಕಾಂಶಗಳಲ್ಲಿ ಗೊತ್ತಿದೆ ನಾವು ಸಾಮಾನ್ಯವಾಗಿ ಈಗ ನಾವೇನಾದ್ರೂ ರಸಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸುಮಾರು 60-70% ಅಷ್ಟು ರಸಗೊಬ್ಬರಗಳು ಗಿಡಕ್ಕೆ ಸಿಗೋದಿಲ್ಲ, ಸುಮಾರು ಹೊರಗಡೆ ಹೋಗ್ತಾರಲ್ಲ, ಮಣ್ಣಾಗಿರ್ಬೋದು, ಗಾಳಿಗಾಗಿರ್ಬೋದು, ನೀರಲ್ಲಾಗಿರ್ಬೋದು. ಸೊ ಅದನ್ನ ಹೆಂಗೆ ನಾವು ಎಷ್ಟು ಎಫಿಷಿಯನ್ಸಿ ಆಗಿ ಉಪಯೋಗಿಸಬೇಕು ಅಂತಕ್ಕಂಥವ್ದು ಟೆಕ್ನಾಲಜಿ ಅಂದ್ರೆ ಸ್ಲೋ ರಿಲೀಸ್ ಮಾಡ್ತಕ್ಕಂಥದ್ದು. ಇದು ನ್ಯಾನೋ DAP ಅಥವಾ ಸ್ಲೋ ರಿಲೀಸ್ ಆಗ್ತಕ್ಕಂಥ ಕೆಲವೊಂದು ಟ್ಯಾಬ್ಲೆಟ್ ರೂಪದಲ್ಲಿರ್ತಕ್ಕಂಥ ಕೆಲವೊಂದು ಗ್ರಾನ್ಯುಲರ್ಸ್ ಎಲ್ಲ ಮಾಡಿ, ಸೊ ಈ ತರ ಹೊಸ ಹೊಸ ಒಂದು ರೀತಿಯಲ್ಲಿ ಸಂಶೋಧನೆ ನಡೀತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ನಷ್ಟನೂ ಆಗೋದಿಲ್ಲ, ಆಮೇಲೆ ಪೋಷಕಾಂಶಗಳು ಪೋಲು ಆಗೋದಿಲ್ಲ, ಜೊತೆಗೆ ಈ ಒಂದು ರಾಸಾಯನಿಕ ಬಳಕೆ ಅಥವಾ ಬೇರೆ ಇದ್ದಾಗ ನಮ್ಮ ಒಂದು ಪರಿಸರಕ್ಕೂ ಸಹ ಹಾನಿ ಆಗೋದಿಲ್ಲ. ಆ ಒಂದು ದೃಷ್ಟಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಸಂಶೋಧನೆಗಳನ್ನು ನಾವು ಹಾಕೊಂಡು ಸಂಶೋಧನೆ ಮಾಡ್ತಾ ಇದ್ದೀವಿ. ಈ ಅಭಿಯಾನದ ಭಾಗವಾಗಿ ರೈತರು ಹೇಗೆ ಸ್ಪಂದಿಸ್ತಾರೆ, ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ತಾವು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಸರ್, ಈಗ ನಾವು ನಮಗೆ ತಿಳಿದ್ರ ಹಾಗೆ ಒಳ್ಳೆ ಚೆನ್ನಾಗಿ ಸಿಗ್ಬೋದು, ಯಾಕಂದ್ರೆ ನಾವು ಇದು ನಾಳೆ ಮೊದಲನೇ ದಿನ ಆಗಿರೋದ್ರಿಂದ ನೋಡಿದ್ರು ಸರ್ ನಮ್ಮ ಒಂದು ನಮ್ಗೆ ಅನಿಸಲ್ ಸರ್, ಯಾಕಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ರೈತರು ಬಹಳ ಹೇಳ್ತಾರೆ ಕೆಲವು ಟೈಮಲ್ಲಿ ಸರ್ ನಮ್ಮಲ್ಲಿ. ಈಗ ಉದಾಹರಣೆಗೆ ನಾವು ಒಂದು ಲಾಸ್ಟ್ ಒಂದ್ಸತಿ ನಮ್ಮಲ್ಲಿ ನಮ್ಮ CM KE Veerapuradalli ನಾವು ಒಂದು ತೊಗರಿಯಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ತಗೊಂಡಿದ್ವಿ, ನಾವು ಪ್ರಾತ್ಯಕ್ಷಿಕ ತಗೊಂಡಿದ್ವಿ ನಾವು. ನಿಮ್ಗೆ ಗೊತ್ತಿರ್ಬೋದು ಸಾಮಾನ್ಯ ನಮ್ಮ ರೈತ ಬಾಂಧವರಿಗೆಲ್ಲ, ಸೊ ಇಲ್ಲಿ ತೊಗರಿ ಬಹಳ ಇತ್ತೀಚಿಗೆ ಬಂದಿದೆ. ಸೊ ಇದಕ್ಕಿಂತ ಮುಂಚೆ ಸುಮ್ಮನೆ ಜೋಳ, ಹಿಂಗಾರಿ ಜೋಳ ಬೆಳೆದರು, ಆಮೇಲೆ ಇಲ್ಲಾಂದ್ರೆ ಕಡಲೆ ಬೆಳೆಯೋರು. ಇಲ್ಲ ಅಲ್ಲಲ್ಲಿ ಸ್ವಲ್ಪ ಈ ಒಂದು ಏನು ಧನಿಯಾ ಕೊತ್ತಂಬರಿಯನ್ನು ಬೆಳಿತಕ್ಕಂಥದ್ದು. ಸೊ ಇವತ್ತು ರೈತರು ಅದರಲ್ಲಿ ಆದಾಯ ಜಾಸ್ತಿ ಗಳಿಸ್ತಿದ್ದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಎರಡು ಸುಮಾರೊಂದು 5 ವರ್ಷದಿಂದ ನಾವು ಕೆಲವೊಂದು ರೈತರ ಬಳಿ ರೈತರಿಗೆ ಒಂದು ತಳಿಯನ್ನು ಕೊಟ್ಟಾಗ, ಸೊ ಹೋದ ವರ್ಷ ನಾವು ನಿಮ್ಗೆ ಒಂದು TSV ಇರತಕ್ಕಂಥ ಒಂದು ತಳಿನ ಕೊಟ್ಟಿದ್ವಿ ವೀರಾಪುರದ ಸುಮಾರು ಒಂದು 20-25 ರೈತರ ಜನ ಕೊಟ್ಟಿದ್ವಿ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬಿಟ್ಟು. ಒಂದು ಎಕರೆಗೆ ಸುಮಾರು 6.5-7 ಕ್ವಿಂಟಲ್ ಅಷ್ಟು ತೊಗರಿ ಬಂದಿದೆ, ಬಹಳ ಕಡಿಮೆ ಖರ್ಚಿನಲ್ಲಿ. ಸೊ ಇವತ್ತು ರೈತರು ನಮ್ಮಲ್ಲಿ ಬಂದು ಹೇಳ್ತಾ ಇರ್ತಾರೆ, ಸರ್ ಯಾವುದೇ ಬೆಳೆಯಲ್ಲಿ ನಮ್ಗೆ ಇಷ್ಟು ಲಾಭ ಬಂದಿಲ್ಲ, ಯಾಕಂದ್ರೆ ಮೆಣಸಿನಕಾಯಿ ಬೆಳಿತಕ್ಕಂಥ ಸ್ವಲ್ಪ ರೈತರಲ್ಲಿ ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಬರ್ತಾ ಇದೆ, ಅಥವಾ ಮೆಕ್ಕೆಜೋಳ ಬರ್ತಕ್ಕಂಥ ರೈತರಿಗೂ ಸ್ವಲ್ಪ ಅಷ್ಟಾಗಿ ಲಾಭದಾಯಕ ಆಗಿಲ್ಲ, ತೊಗರಿ ಬೆಳಿತಕ್ಕಂಥ ರೈತರಲ್ಲಿ ಬಹಳ ನಮ್ಗೆ ಲಾಭ ಬಂದಿದೆ ಸರ್. ಸೊ ಅದರಿಂದ ನಾವು ಲಾಸ್ಟ್ ಒಂದು 2 ವರ್ಷದ ಈಚೆಗೆ ಸುಮಾರು ನಮ್ಮ ಬಳ್ಳಾರಿ ಭಾಗದಲ್ಲೇನೆ ಕನಿಷ್ಠ ಒಂದು ನಮ್ಮ ಒಂದು ಲೋಕಲ್ ತಾಲೂಕಲ್ಲಿ 25-30 ಸಾವಿರ ಎಕರೆ ತೊಗರಿ ಬಂದಿದೆ ಸರ್, ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ರಿಪ್ಲೇಸ್ ಆಗಿದೆ. ರಿಪ್ಲೇಸ್ ಆಗಿ ಇವತ್ತು ಒಳ್ಳೆ ಲಾಭವನ್ನು ತಗೊಂತಿದ್ದಾರೆ, ಆಮೇಲೆ ಕಡಿಮೆ ಖರ್ಚು ಮಾಡ್ತಿದ್ದಾರೆ ಮೇನ್. ಮತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚು ಆಗಿ ಗೊಬ್ಬರಗಳಾಗಿರ್ಬೋದು ಅಷ್ಟು, ಆಮೇಲೆ ಸಿಂಪಡಣೆ ಸಹ ಬಹಳ ಕಡಿಮೆ ಸಿಂಪಡಣೆಯಿಂದಲೇ ಅವರು ಇವತ್ತು ಬೆಳೆ ಬೆಳೆದಿದ್ದಾರೆ ಸರ್. ಒಳ್ಳೇದು ಸರ್, ಈ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಲಿ. ರೈತರಿಗೆ ವಿಜ್ಞಾನಿಗಳಿಂದ ಮತ್ತು ಎಲ್ಲ ಅಂದರೆ ಕೃಷಿ ಆಗಿರ್ಬೋದು, ತೋಟಗಾರಿಕೆಯ ವಿಜ್ಞಾನಿಗಳಾಗಿರಬಹುದು ಮತ್ತು ತಾಂತ್ರಿಕ ಉಪಕರಣಗಳ ಬಗ್ಗೆ ತಜ್ಞರ ಸಲಹೆ ಮಾರ್ಗದರ್ಶನಗಳು ಎಲ್ಲವೂ ರೈತರಿಗೆ ಸಿಗಲಿ, ರೈತರ ಕೃಷಿಯಲ್ಲಿ ಒಂದಿಷ್ಟು ಹೊಸ ಹೊಸ ಬದಲಾವಣೆಗಳಾಗಲಿ, ಅವರ ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತಾ, ಇಷ್ಟೊತ್ತು ಈ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಬಳ್ಳಾರಿಯ ಹಗರಿ KVK ಕೇಂದ್ರದಿಂದ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025, ಇದರ ಅಡಿಯಲ್ಲಿ ಮುಂಗಾರು ಪೂರ್ವ ಕೃಷಿ ಅಭಿಯಾನ May 29-June 12 ದೇಶಾದ್ಯಂತ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ, ಸಮಗ್ರ ಕೃಷಿ ಪದ್ಧತಿ, ಜಾನುವಾರು, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಜೇನು ಸಾಕಾಣಿಕೆ ಇತ್ಯಾದಿಗಳನ್ನು ಒಳಗೊಂಡಂತೆ ರೈತರಿಗೆ ಅರಿವು ಮೂಡಿಸುವುದು, ಮಣ್ಣಿನ ಆರೋಗ್ಯ ಕಾರ್ಡ್ ಆಧಾರಿತ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಬೆಳೆಗಳ ಆಯ್ಕೆ, ಸುಧಾರಿತ ತಳಿಗಳ ಬೀಜೋಪಚಾರ, ಕೀಟ ಹಾಗೂ ರೋಗಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗುತ್ತಿದೆ. ಈ ಅಭಿಯಾನದಲ್ಲಿ ಕೃಷಿ ಬೆಳೆಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರೈತರು ಕೃಷಿ ವಿಜ್ಞಾನಿಗಳೊಂದಿಗೆ ನೇರವಾಗಿ ಚರ್ಚಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದುವರೆಗೆ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ್ ಈ ಕುರಿತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು, ಹಿರಿಯ ವಿಜ್ಞಾನಿಗಳು ಆಗಿರುವ ಡಾಕ್ಟರ್ ಪಿ ಪಾಲಯ್ಯ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಈಗ ಕೇಳೋಣ ಶಾಂತಪ್ಪ ದೂತ್ರಗಾವಿ ಅವರಿಂದ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ರೈತ ಬಾಂಧವರೇ, ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಕೃಷಿ ಸಲಹೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರುವಂತೆ ಮುಂಗಾರು ಮಳೆ ಈ 2025 ನಮಗೆ ಒಂದು ವಾರಕ್ಕಿಂತ ಮುಂಚಿತವಾಗಿನೇ ಪ್ರಾರಂಭವಾಗೈತಿ. ಹಾಗೇನೆ ಸುಮಾರು ಕಡೆ ನಮ್ಗೆ ಪೂರ್ವ ಮುಂಗಾರು ಮಳೆ ಅಂದ್ರೆ ಬೇಸಿಗೆ ಮಳೆ ಏಪ್ರಿಲು ಮೇ ತಿಂಗಳಲ್ಲಿ ಸುಮಾರು ಕಡೆ ಮಳೆಯಿಂದ ಹೊಲಗಳನ್ನ ರೆಡಿಯಾಗಿ ಇಟ್ಟಿಸ್ಕೊಂಡಿದ್ದಾರೆ. ಗಳೆ ಹೊಡೆಯೋದಾಗ್ಲಿ ಹರಗೋದಾಗ್ಲಿ ಮಾಡೋದಿದ್ರೆ ಗಳೆಯನ್ನ ಹೊಡಿಬೇಕಾಗತ್ತೆ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ತಾವು ಈ ಉಳುಮೆಯನ್ನ ಮಾಡ್ಬೇಕು. ಅಂದ್ರೆ ಬಿದ್ದ ನೀರನ್ನ ತಮ್ಮ ಹೊಲದಲ್ಲಿ ಇಂಗುವಾಗತ್ತೆ. ಹಾಗೇನೆ ಹೊಲದಲ್ಲಿ ಬಿದ್ದ ನೀರನ್ನ ಕೃಷಿ ಹೊಂಡಗಳಲ್ಲಿ ಶೇಖರಿಸಿಟ್ಕೊಳ್ರಿ. ಯಾಕಂದ್ರೆ ಕೆಲವೊಂದು ಬರ ಪರಿಸ್ಥಿತಿಯಲ್ಲಿ ಆ ನೀರನ್ನ ಉಪಯೋಗ ಮಾಡಿಕೊಂಡು ತಾವು ಬೆಳೆಯನ್ನ ಬೆಳೆಯಬಹುದು. ಹಾಗೆ ಮುಂದಿನ ವಾರದ ಒಂದು ಹವಾಮಾನದ ಮುನ್ಸೂಚನೆಯನ್ನ ನೋಡುವುದಾದರೆ ನಮಗೆ ಜಿಲ್ಲೆಯಾದ್ಯಂತ ಸರಿಸುಮಾರಾಗಿ ಸಾಧಾರಣಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳು. ಅಂದರೆ ಸಾಧಾರಣದಿಂದ ಮಧ್ಯಮದವರೆಗೆ ಸುಮಾರು 10-25 mm ವರೆಗೂ ನಮಗೆ ಮಳೆಯಾಗುವ ಸಾಧ್ಯತೆ ಇದಾವೆ.